ಈಗ ಪ್ರಾರಂಭದ ದಿವಸಗಳನ್ನ ಅಂದ್ರೆ 30 ವರ್ಷ ಮೊದಲು ಹೇಗಿತ್ತು ಪರಿಸ್ಥಿತಿ, ನೀವು ಟೈಲರಿಂಗ್ ಕಲಿತ ದಿವಸಗಳನ್ನ ಸ್ವಲ್ಪ ಜ್ಞಾಪಿಸಿಕೊಳ್ಳಿ. ಟೈಲರಿಂಗ್ ಕಲಿಯುವಾಗ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇತ್ತು. ಹೇಗಿತ್ತು ಅವಾಗ ಊರೆಲ್ಲ? ಊರೆಲ್ಲ ಚಿಕ್ಕದಾಗಿತ್ತು, ಏನೋ ಒಂದು ನಮ್ಮ ಉದ್ಯೋಗ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಟೈಲರಿಂಗ್ ಯಾರು ಕಲಿಸಿದ್ರು ನಿಮಗೆ? ನಮಗ್ ಕಲಿಸಿದ್ದು ಅಂದ್ರೆ ಸ್ವಲ್ಪ ಒಂದ್ ಟೈಮ್ ಟೈಲರಿಂಗ್ ಟ್ರೈಜಮ್ ಕ್ಲಾಸ್ ಆಗಿತ್ತು, ಅವಾಗ ಅದು ಉಮ್ಮಚ್ಕೇಲಿ ಆಗಿತ್ತು, ಅದು ಕಸೂತಿ ಅಂತ ಆಗಿತ್ತು. ಅದ್ರಲ್ಲಿ ನಾವು ಹೊಲಿಗೆ ಕಲ್ತ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕಲ್ತ್ಕೊಂಡ್ವಿ, ಆಮೇಲೆ ಹೊಲಿಗೆ ಮಾಡಿರ್ಲಿಲ್ಲ. ಆಮೇಲೆ ಮ್ಯಾರೇಜ್ ಆದ್ಮೇಲೆ ನಮ್ಮ ಮನೆಯವರು ಡೆತ್ ಆದ್ಮೇಲೆ ಹಿಂಗೆ ಸಣ್ಣ ಪುಟ್ಟ ಕಲ್ತ್ಕೊಂಡು, ಇಲ್ಲೊಬ್ರು ಶಶಿಕಲಾ ಪಟ್ಗಾರ್ ಅಂತ ಒಬ್ರು ಇದ್ದಿದ್ರು, ಅವ್ರ ಹತ್ರ ಒಂದು ವಾರ ಹಿಂಗೆ ಹೋಗಿ ಕೇಳ್ಕೊಂಡು ಆಮೇಲೆ ಹೊಲಿಗೆ ಸ್ಟಾರ್ಟ್ ಮಾಡಿದ್ವಿ. ಒಂದು ರೀತಿಯಲ್ಲಿ ನೀವು ಏಕಲವ್ಯ ಇದ್ದ ಹಾಗೆ ಟೈಲರಿಂಗ್ ಸ್ವಭಾವವಾಗಿ ಕಲ್ತಿದ್ರು. ಟೈಲರಿಂಗ್ ಸ್ವಭಾವವಾಗಿ ಕಲ್ತಿರೋದು. ಹಾಗೆ ಈಗೊಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದೆ ನಾನು ಹೊಲಿಗೆಯಲ್ಲಯ್ಯ, ಅದರಿಂದನೇ ನನ್ನ ಜೀವನ ನಡೀತಾ ಉಂಟು. ಈಗ ಮೊದಲೆಲ್ಲ ಟೈಲರಿಂಗ್ ಅಂದ್ರೆ ತಕ್ಷಣ ಈ ಹೊಲಿಗೆ ಮೆಷಿನ್ ಎಲ್ಲ ಕಾಲಿಂದ ತುಳಿಯುವಂತದ್ದು ಇರ್ತು, ಇವಾಗೆಲ್ಲ ಆ ಮೋಟರ್ ಅನ್ನ ಇಟ್ಕೊಂಡು ಕೂಡ ಮಾಡುವಂತ ಒಂದು ವ್ಯವಸ್ಥೆ ಬಂದಿದೆ. ನೀವು ಹೇಗೆ ಮಾಡ್ಕೊಂಡಿದ್ರಿ? ನಾನು ಮೋಟರ್ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ, ಅವತ್ತಿಂದ ಇವತ್ತವರೆಗೂ ಕಾಲಲ್ಲೇ ತುಳಿತಾ ಇದ್ದೇನೆ. ಯಾಕೆ ಅದು ಮಾಡ್ಕೊಂಡಿಲ್ಲ? ನನಗೆ ಮೋಟರ್ ಸೆಟ್ ಆಗಿಲ್ಲ, ಮೊದಲಿಂದ ಕಾಲಲ್ಲಿ ತುಳಿದು ಅದೇ ರೂಢಿ ಆಗ್ಬಿಟ್ಟಿದೆ. ಸ್ವಲ್ಪ ಸುಸ್ತಾಗೋದಿಲ್ವಾ? ಹಾ, ಸುಸ್ತಾಗ್ತದೆ, ತುಂಬಾ ತ್ರಾಸ ಆಗ್ತದೆ, ಆದ್ರೂ ಮಾಡ್ತೀವಿ. ಸ್ವಲ್ಪ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅನಿಸ್ತದ? ಬದಲಾವಣೆ ಅಂದ್ರೆ ಮೋಟರಿಂದ ಬದಲಾವಣೆ ಅನಿಸ್ತಿಲ್ಲ ನನಗೆ, ಹಿಂಗ್ ಕಾಲಲ್ಲಿ ತುಳಿಯೋದೇ ನನಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಸ್ವಲ್ಪ ಪ್ರಾಯ ಆದ ಹಾಗೆ ಕಣ್ಣು ಸೂಕ್ಷ್ಮ ಆಗ್ಬೇಕಾಗ್ತದೆ, ಈ ಸೂಜಿ ದಾರ ಹಾಕುವುದು ಕಷ್ಟ ಆಗೋದಿಲ್ಲ? ಕಷ್ಟ ಆಗ್ತದೆ, ಕಣ್ಣೆಲ್ಲ ಕಾಣಿಸಲ್ಲ ಕರೆಕ್ಟ್ ಆಗಿ, ಚಸ್ಮಾ ಕಲ್ತೀವಿ. ಈಗ ಟೈಲರಿಂಗ್ ಅಂತ ಹೇಳಿದ್ರೆ ಏನೇನು ನೀವು ಬಟ್ಟೆಯನ್ನು ಹೋಲಿತೀರಿ, ಮತ್ತೆ ಬಟ್ಟೆ ಎಲ್ಲ ಎಲ್ಲಿಂದ ಸಂಗ್ರಹ ಮಾಡ್ತೀರಿ, ಹೇಗಿದೆ? ನಾವು ಟೈಲರಿಂಗ್ ಅಂದ್ರೆ ಕಸ್ಟಮರ್ ತಂದು ಕೊಟ್ಟಿರೋದನ್ನ ನಾವು ಹೊಲಿತೀವಿ, ಡ್ರೆಸ್, ಚೂಡಿದಾರ, ಬ್ಲೌಸ್ ಎಲ್ಲ ಹೊಲಿತೀವಿ, ಜೆಂಟ್ಸ್ ಒಂದ್ ಬಿಟ್ಟು ಬಾಕಿ ಎಲ್ಲ ಹೊಲಿತೀವಿ. ಈಗ ಚಿಕ್ಕ ಮಕ್ಕಳ ಯೂನಿಫಾರ್ಮ್ ಎಲ್ಲ ಹೊಲಿತೀರಾ? ಯೂನಿಫಾರ್ಮ್, ಸ್ಕೂಲ್ ಬಟ್ಟೆ, ಕಾಲೇಜಿಂದು, ಹೈಸ್ಕೂಲ್ ಇಂದ ಎಲ್ಲ ಹೊಲಿತೀವಿ. ಅಂದ್ರೆ ಈಗ ಶಾಲೆಯ ಹೋಲ್ಸೇಲ್ ಆಗಿ ನಿಮಗೆ ಕೊಡ್ತಾರ? ಹೋಲ್ಸೇಲ್ ಆಗಿ ಕೊಡ್ತಾರೆ, ಆದ್ರೆ ಅವ್ರಿಗೆ ಅರ್ಜೆಂಟ್ ಆಗಿ ಕೊಡ್ಬೇಕಲ್ಲ, ನಾ ತಗೊಳ್ಳೋದಿಲ್ಲ. 15 ದಿವಸದಲ್ಲಿ ಕೊಡಿ, ಒಂದ್ ತಿಂಗಳಲ್ಲಿ ಕೊಡಿ, ಹಾಗೆ ಕೊಡ್ಬೇಕು. ನಾನು ಅದನ್ನ ತಗೊಳ್ಳಲ್ಲ, ಕಸ್ಟಮರ್ ಇದೆ, ನಾ ತಗೊಂಡು ಹೋಗ್ತೇನೆ. ನೀವು ಒಬ್ಬರೇ ಕೆಲಸ ಮಾಡ್ತಾ ಇದ್ರು ಅಥವಾ ಸಹಾಯಕರಾಗಿ ಯಾರು ಇದ್ದಾರ? ಹೆಚ್ಚಿನ ಕೆಲಸ ನಾ ಒಬ್ಳೆ ಮಾಡ್ತೆ, ಇನ್ನೊಬ್ರು ಸಹಾಯಕ್ಕೆ ಒಬ್ರು ಇದ್ದಾರೆ. ಈಗ ರೂಪಾ ಚಂದ್ರಶೇಖರ್ ಅವರನ್ನ ಮಾತಾಡಿಸುವ, ಈ ಹೂವಿನ ಅಲಂಕಾರ ಮಾಡೋದಕ್ಕಿಂತ ಮೊದಲು ನೀವು ಹೂವಿನ ಅಂಗಡಿಯನ್ನು ಇಟ್ಕೊಂಡಿದ್ರಿ, ಹೂವಿನ ಸಂಗ್ರಹ ಅದರಲ್ಲಿ ಇರುವಂತಹ ಒಂದು ವೈವಿಧ್ಯತೆ ಬಗ್ಗೆ ಹೇಳಿ. ಹೂವಿನ ವೈವಿಧ್ಯತೆ ಅಂದ್ರೆ ಈಗ ಜನರಿಗೆ ಏನ್ ಅನಿಸ್ತದೆ, ಸೇವಂತಿಗೆ ಅಂದ್ರೆ ಒಂದೇ ತರದ್ದು ಅನಿಸ್ತದೆ, ಅದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿಗಳ ಸೇವಂತಿಗೆಗಳು ಬರ್ತವೆ. ಗುಲಾಬಿಗಳು ಅಷ್ಟೇ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಗುಲಾಬಿಗಳು ಬರ್ತವೆ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಗುಲಾಬಿಗಳು ಬರ್ತವೆ. ಸುಗಂಧದಲ್ಲೂ ಅಷ್ಟೇ, ದಪ್ಪ ಸುಗಂಧ ಹಾಳು ಬರ್ತದೆ, ಮತ್ತೆ ಸಪೂರ ಸುಗಂಧ ಹಾಳು ಬರ್ತದೆ. ಮಲ್ಲಿಗೆ ಎಲ್ಲುವ, ಈಗ ನಾವು ವಾಸನೆ ಇಲ್ಲದೆ ಹೋಗಿರೋದಕ್ಕೂ ಇಲ್ಲಿ ಎಲ್ಲರೂ ಮಲ್ಲಿಗೆ ಅಂತಾರೆ, ಆ ತರ ಬರಲ್ಲ. ವಾಸನೆ ಇರೋ ದುಂಡು ಮಲ್ಲಿಗೆ ಬೇರೆ, ಸೂಜಿ ಮಲ್ಲಿಗೆ ಬೇರೆ, ಕಾಕಡ ಅಂತಾರೆ ವಾಸನೆ ಇಲ್ಲದೆ ಹೋದ ಮಲ್ಲಿಗೆಗೆ. ಹೀಗೆ ಅಲಂಕಾರಕ್ಕೆ ನಾವು ವಸ್ತುಗಳನ್ನು ಬಳಸುವಾಗ ಹೂವಲ್ಲೂ ನಾನಾ ರೀತಿ ನಾನಾ ಬಗೆ ಇದೆ, ಅದೇನು ನೋಡೋರ ಕಣ್ಣಿಗೆ ಎಲ್ಲವೂ ಸೇವಂತಿಗೆನೆ, ಎಲ್ಲರೂ ಒಂದೊಂದೇ ತರದ ಹೂವು ಅನಿಸ್ತದೆ, ಅದರಲ್ಲಿ ಬೇರೆ ಬೇರೆ ಜಾತಿಗಳ ಹೂವು ಇರ್ತವೆ. ಈ ಹೂಗಳ ಪೂರೈಕೆ ಎಲ್ಲ ಹೇಗೆ, ಈಗ ನಿಮಗೆ ಬಸ್ ನಲ್ಲಿ ಬರ್ತದೋ ಎಲ್ಲಿಂದ ಬರ್ತದೆ? ನಮಗೆ ಆಲ್ಮೋಸ್ಟ್ ಎಲ್ಲಾ ಹೂಗಳನ್ನು ನಾವು ಮೈಸೂರಿಂದ ತರಿಸ್ತೀವಿ. ಮೈಸೂರಲ್ಲಿ ಕ್ವಾಲಿಟಿ ಇರುತ್ತೆ, ಮತ್ತೆ ಅವರದ್ದು ಕ್ವಾಂಟಿಟಿ ಅಂದ್ರೆ ಇಲ್ಲೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಈಗ ಹೂ ಅಂದ್ಕೂಡ್ಲೇನೆ ಎಲ್ಲೋ ಬಿದ್ದಿರುತ್ತೆ, ಅದು ರಾಶಿ ಬಳಕೆಗೆ ಬರಲ್ಲ, ಬಟ್ ಏನು ಕ್ವಾಲಿಟಿ ಮೇಂಟೆನೆನ್ಸ್ ಏನಿದೆ ಅದೆಲ್ಲ ಮೈಸೂರಲ್ಲಿ ಮಾಡಿ ಕಳಿಸ್ತಾರೆ. ಕಟ್ಟೋದ್ರಿಂದ ಹಿಡಿದು ದಪ್ಪ ಕಟ್ಟಿ ಅದನ್ನ ಒಂದಷ್ಟು ಚಂದ ಪ್ಯಾಕಿಂಗ್ ಮಾಡಿ ಹಾಕಿ ಕಳಿಸ್ತಾರೆ. ನಮ್ದು ಇಲ್ಲಿ ಸಿರಿಸಿಂದಾನು ಬರುತ್ತೆ, ಆದ್ರೆ ಅಷ್ಟು ಕ್ವಾಲಿಟಿ ಇರಲ್ಲ. ಅದಕ್ಕೆ ಸ್ಥಳೀಯವಾಗಿ ಬೆಳೆಯುವಂತ ಹೂಗಳೇನಾದ್ರೂ ಲಭ್ಯ ಇರ್ತದ ಅಥವಾ ಎಲ್ಲವೂ ಮೈಸೂರಿಂದ ಬರುವ? ಆಲ್ಮೋಸ್ಟ್ ಎಲ್ಲಾ ಮೈಸೂರಿಂದನೇ. ಸ್ಥಳೀಯದ ಏನಾಗ್ಬಿಡುತ್ತೆ ಕೇಳಿದ್ರೆ, ಅವರ ಒಂದು ಕ್ವಾಲಿಟಿ ಅದೇನಾಗಿರುತ್ತೆ ಕೇಳಿದ್ರೆ, ಕಲರ್ ಬರಕ್ಕೆ, ಶೈನ್ ಬರಕ್ಕೆ ಅದು ಒಂದು ಒಂದು ಲಿಕ್ವಿಡ್ ಅನ್ನ ಸ್ಪ್ರೇ ಮಾಡ್ತಾರೆ ಅವರು, ಅದನ್ನ ಇಲ್ಲಿ ಸ್ಪ್ರೇ ಮಾಡಲ್ಲ, ಅದು ತಡಿಯಲ್ಲ. ಈಗ ಗಿಡದಿಂದ ಕಿತ್ ಕೂಡ್ಲೆ ಬಾಡ್ ಹೋಗುತ್ತೆ, ಹಿಂಗಾಗತ್ತೆ. ಆ ಸ್ಪ್ರೇಗಳನ್ನ ಹಾಕಿ ಅದನ್ನ ಕ್ವಾಲಿಟಿ ಮೇಂಟೈನ್ ಮಾಡಿ ಕಳಿಸೋದೆಲ್ಲ ಅವ್ರಿಗಷ್ಟೇ ಗೊತ್ತಿರತ್ತೆ. ಅದು ಆ ಕಡೆ ಸ್ವಲ್ಪ ಜಾಸ್ತಿ, ಬೆಂಗಳೂರು ಮೈಸೂರು ಆ ಕಡೆ, ಮತ್ತೆ ಈ ಕಡೆ ತುಮಕೂರಲ್ಲೂ ಇದೆ, ಆದ್ರೆ ಅವ್ರದ್ದು ಅಷ್ಟು ಕ್ವಾಲಿಟಿ ಬರಲ್ಲ ತುಮಕೂರೆಲ್ಲ. ಅಂದ್ರೆ ಈಗ ಹೆಚ್ಚು ಸಮಯ ಅದು ಬಾಡದ ಹಾಗೆ ಇರ್ಬೇಕಿದ್ರೆ ಏನ್ ಮಾಡ್ಬೇಕು ಈ ಹೂಗಳನ್ನೆಲ್ಲ? ಹೆಚ್ಚು ಅಂದ್ರೆ ಅದು ಅದ್ರಲ್ಲಿ ಒಂದು ಲಿಕ್ವಿಡ್ ಬರುತ್ತೆ, ಅದು ಮೊದ್ಲೇ ಅಂದ್ರೆ ಶೈನ್ ಆಗಿ ಮಾಡಕ್ಕೆ ತೋಟದಲ್ಲೇಯ, ಅದನ್ನ ಅವರೇ ಸ್ಪ್ರೇ ಮಾಡಿ ಕಳಿಸ್ತಾರೆ. ನಾವಿಲ್ಲಿ ಏನು ಕೇಳಿದ್ರೆ, ನೀರ್ ಹಾಕಿ ಅದನ್ನ ಚಂದ ಮಾಡಿ, ಈಗ ಮಗು ತರ ಪಾಲನೆ ಮಾಡ್ಬೇಕು ಹೂವು ಅಂದ್ರೆ ಮಗು ತರ. ಈಗ ಬೆಳಗ್ಗೆ ನಾವು ಬಂದ್ ಕೂಡ್ಲೆ ಅದನ್ನ ಬಿಚ್ಚಿ ಅದನ್ನ ಸಪರೇಟ್ ಮಾಡಿ ನೀರ್ ಹಾಕಿಟ್ರೆ, ಮಧ್ಯಾಹ್ನ ನಾವು ಊಟದ ಟೈಮಿಗೆ ಹೋಗ್ಬೇಕಾದ್ರೆ ಅದನ್ನ ರಿಪೀಟ್ ಮತ್ತೆ ತಿರುಗಿ ಅದನ್ನ ಚಂದ ಮಾಡಿ ಮಡಿಚಿ ಹಾಗೆ ಪ್ಯಾಕಿಂಗ್ ಮಾಡಿ ಇಟ್ಟು ಹೋಗ್ಬೇಕು. ಸಾಯಂಕಾಲನೂ ಅಷ್ಟೇ, ಉಳಿತು ಅಂದ್ರೆ ಮಾರನೇ ದಿನ ಮಾರಬಹುದು, ನಾವು ಅಷ್ಟು ಚಂದ ಇಟ್ಕೊಂಡ್ರಷ್ಟೇ ಮಾರಕ್ ಬರುತ್ತೆ. ಈಗ ಮಲ್ಲಿಗೆ ಆಯ್ತು, ಇದಲ್ಲದೆ ಬೇರೆ ಈಗ ಗುಲಾಬಿ ಆಗ್ಬಹುದು ಅಥವಾ ಸೇವಂತಿಗೆ ಆಗ್ಬಹುದು, ಚೆಂಡು ಹೂವು ಆಗ್ಬಹುದು, ಇದರ ಸಂರಕ್ಷಣೆ ಎಲ್ಲ ಹೇಗೆ? ಸಂರಕ್ಷಣೆ ಅಂದ್ರೆ ರಾಶಿ ದಿನ ಏನು ಉಳಿಯಲ್ಲ ಸರ್, ಅದು ಒಂದ್ ದಿವಸಕ್ಕೆ ಅಂದ್ರೆ ಚೆಂಡು ಹೂವಕ್ಕೆ ನೀರ್ ಹಾಕಬಾರ್ದು, ಹಾಗೆ ಇಡಬೇಕು. ಚೆಂಡು ಹೂವಕ್ಕೆ ನೀರ್ ಹಾಕಿದ್ರೆ ಬುಷ್ಟ್ ಬಂದ್ಬಿಡತ್ತೆ. ಚೆಂಡು ಹೂವಕ್ಕೆ ನೀರ್ ಹಾಕಬಾರ್ದು, ಬಾಕಿ ಎಲ್ಲ ಹೂಗಳನ್ನ ಚಂದ ಮಾಡಿ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಕೆಳಗೆ ನೀರ್ ಸ್ವಲ್ಪ ಲೈಟ್ ಆಗಿ ನೀರ್ ಸ್ಪ್ರೇ ಮಾಡಿ ಆಮೇಲೆ ಒಂದೊಂದೇ ಲೇಯರ್ ಆಗಿ ಈಗ ಒಂದ್ ರೌಂಡ್ ಅನ್ನ ನಾವ್ ಹಿಂಗ್ ಹಾಕದ ಮೇಲೆ ಅದ್ರ ಮೇಲೆ ಮತ್ತೆ ಲೈಟ್ ಆಗಿ ನೀರ್ ಹಾಕಬೇಕು. ಅದ್ರ ಮೇಲೆ ಬೇಕಾದ್ರೆ ಪೇಪರ್ ಹಾಕಬಹುದು. ಹಿಂಗೆ ಪೇಪರ್ ಹಾಕ್ಬಿಟ್ಟು ಚಂದ ಮಾಡಿ ಇಟ್ಟು ಹೋದ್ರೆ ಮಾರನೇ ದಿನ ಮಾರ್ಕೋಬಹುದು. ಈಗ ಹೂ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಬರ್ತದೆ? ನಮಗ್ ಬೆಳಿಗ್ಗೆ 8:30 ಬರ್ತದೆ ಹೂ. ಕೂಡ ಬಸ್ಸಲ್ಲಿ ಬರೋದು? ಬಸ್ಸಲ್ಲಿ ಬರ್ತದೆ. ನೀವು ಕಲೆಕ್ಟ್ ಮಾಡ್ಲಿಕ್ಕೆ ನೀವು ಇರ್ಬೇಕು? ಹೌದೌದು, ನಾವಿಲ್ಲೇ ಇರ್ಬೇಕು. ಯಾರಾದ್ರೂ ಒಬ್ರು ಇರ್ಬೇಕು, ನಮ್ಮ ಮನೆಯವರಾಗ್ಲಿ ನಾವಾಗ್ಲಿ, ಅಥವಾ ನಾವ್ ಯಾರೋ ಇಲ್ಲ ಅಂದ್ರೆ ಇನ್ನೊಬ್ರು ನೇಮಿಸ್ಬೇಕಲ್ಲಿ. ಹೌದು ಹೌದು. ಈಗ ವರ್ಷ ಪೂರ್ತಿ ಒಂದೇ ರೀತಿಯಲ್ಲಿ ಬೇಡಿಕೆ ಇರ್ತದೋ ಅಥವಾ ಯಾವ ಆಧಾರದ ಮೇಲೆ ನೀವು ಇದನ್ನ? ವಾರದಲ್ಲಿ 4 ದಿನ ಚೆನ್ನಾಗಿರತ್ತೆ, ಯಾವಾಗ್ಲೂ ಸೋಮವಾರ ಮಂಗಳವಾರ ಬಿಟ್ರೆ ಗುರುವಾರ ಶುಕ್ರವಾರ. ಬಾಕಿ ಡೇದಲ್ಲೆಲ್ಲ ಮದುವೆ ಮುಂಜೆ ಇದ್ರೆ ಓಕೆ, ಇಲ್ಲಾಂದ್ರೆ ಆ ದಿನ ನೋಡಿ ತರಿಸ್ಕೋಬೇಕು. ಬುಧವಾರ ವ್ಯಾಪಾರ ನಿಲ್ಲಿರತ್ತೆ, ಯಾವಾಗ್ಲೂ ಬುಧವಾರ ಇರಲ್ಲ. ಮತ್ತೆ ಸಂಡೆ ವ್ಯಾಪಾರ ಕಡಿಮೆ ಇರತ್ತೆ ಹೂವಿಂದೆಲ್ಲ. ಸೀಸನ್ ನೋಡಿ ತರಿಸ್ಕೋಬೇಕು. ಹಬ್ಬ ಹರಿದಿನಗಳಲ್ಲೆಲ್ಲ ಚೆನ್ನಾಗಿರತ್ತೆ ವ್ಯಾಪಾರ, ಏನು ಇದಿಲ್ಲ. ಅಮಾವಾಸ್ಯೆ ಹಬ್ಬ ಆಮೇಲೆ ಸಂಕಷ್ಟಿಗಳು ಈ ತರದ್ರಲ್ಲೆಲ್ಲ ಚೆನ್ನಾಗಿರುತ್ತೆ. ಈಗ ಸೀಸನ್ ಟೈಮ್, ಮದುವೆ ಮುಂಜೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಅಡ್ಡಿಲ್ಲ. ಅಂದ್ರೆ ಈಗ ನೀವು ಎಲ್ಲಿಂದ ಇದು ಹೂಗಳು ಬರ್ತಾವೋ, ಅಂದ್ರೆ ಈಗ ಮೈಸೂರಿಂದ ತರಿಸ್ತೀರಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಆರ್ಡರ್ ಕೊಡೋದು ಹೇಗೆ? ಈಗ ಬೇಡಿಕೆ ಆಧಾರವಾಗಿ ನೀವು ಆರ್ಡರ್ ಕೊಡುವಂತದ್ದು ಅಥವಾ ಮೆಸೇಜ್ ಹಾಕ್ತಿರೋ ಹೇಗೆ? ಇಲ್ಲ, ಅವ್ರಿಗೆ ಆರ್ಡರ್ ಕೊಡೋದು ಅಂದ್ರೆ ಅವ್ರಿಗೆ ಈಗ 11 ಗಂಟೆ ಮಾರ್ಕೆಟ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಬೆಳಗ್ಗೆ ಎಲ್ಲ ಹೂ ಬಂದಿರೋದನ್ನೆಲ್ಲ ಡಿಸ್ಟ್ರಿಬ್ಯೂಟರ್ ಅವ್ರು ಕೊಂಡ್ಕೊಂಡಿರ್ತಾರೆ. ಈಗ 11 ಗಂಟೆಗೆ ಹರಾಜು ಪ್ರಕ್ರಿಯೆ ಶುರು ಆಗತ್ತೆ, ಅವಾಗ ಅವ್ರು ಫೋನ್ ಮಾಡ್ತಾರೆ ಮಾರ್ಕೆಟಿಗೆ ಬಂದ್ಬಿಟ್ಟು, ನಿಮ್ಗೆ ಏನೇನು ಹೂ ಬೇಕು ಇವತ್ತು ಅಂತೇಳಿ. ನಾವೀಗ ಒಂದು ನಮಗೊಂದು 4 ಕೆಜಿ ಒಬ್ರದ್ದು ಆರ್ಡರ್ ಇದೆ ಅಂದ್ರೆ ಒಂದು 2 ಕೆಜಿ ಹೆಚ್ಚಿಗೆ ತರಿಸ್ತೀವಿ, 6 ಕೆಜಿ ಹಿಂಗ್ ತರಿಸ್ಬಿಟ್ಟು ಸೇಲ್ ಮಾಡ್ಕೊಳ್ಳೋದು. ಹಿಂಗೆ ಈಗ ಮದುವೆ ಸಮಾರಂಭ ಆಗ್ಬಹುದು ಅಥವಾ ಬೇರೆ ಏನೋ ಸಮಾರಂಭ ಇರುವಂತಹ ಒಂದು ಸಂದರ್ಭದಲ್ಲಿ ಎಷ್ಟು ದಿವಸ ಮುಂಚಿತವಾಗಿ ತಿಳಿಸಬೇಕಾಗ್ತದೆ? ಒಂದ್ 2 ಅಥವಾ 3 ದಿನ ಮೊದಲೇ ನಮಗೆ ತಿಳಿಸಿದ್ರೆ ಸಾಕು. ಅವ್ರು 3 ದಿನದ ಮೊದಲೇ ತಿಳಿಸ್ಬೇಕು. ಮದುವೆ ಹಾರ ಎಲ್ಲ ಹೇಗೆ ಕೇಳಿದ್ರೆ ಆರ್ಡರ್ ತಗೋತೀವಿ ನಾವು, ನಾವಾದ್ರೆ ಅವ್ರ ಹತ್ರ ಅಡ್ವಾನ್ಸ್ ಏನು ಇಸ್ಕೊಳ್ಳಲ್ಲ. ಬಟ್ ನಮಗೆ ಸಂಜೆ ಇವತ್ ನಾಳೆ ಬೇಕು ಹಾರ ಅಂದ್ರೆ ಇವತ್ ನಮಗೆ ಮಧ್ಯಾಹ್ನದ ಒಳಗಡೆ ನೀವು ಒಂದ್ ಫೋನ್ ಮಾಡ್ಬೇಕು. ಅಂದ್ರೆ ಏನಾಗಿರತ್ತೆ ಕೇಳಿದ್ರೆ, ಒಂದ್ ಶುಭ ಕಾರ್ಯದಲ್ಲಿ ಏನೋ ಒಂದ್ ಇನ್ಸಿಡೆಂಟ್ ಆಯ್ತು ಅಂದ್ರೆ ಮದುವೆ ನಿಂತು ಹೋಗತ್ತೆ. ನಾವಾಗ 4,000 5,000 ಹಾರ ಎಲ್ಲ ಮಾಡ್ಬಿಟ್ರೆ ಲಾಸ್ ಆಗತ್ತಲ್ಲ, ಅದ್ ಮತ್ತೆ ಎಲ್ಲೂ ಯೂಸ್ ಆಗಲ್ಲ. ಹಾಗಾಗಿ ನೀವು ಕನ್ಫರ್ಮ್ ಮಾಡಿ ನಮಗೆ ಅಂತೇಳಿ ಹೇಳ್ತೀವಿ. ಹೂವಿನ ಹಾರದ ಬಗ್ಗೆ ಆಮೇಲೆ ಮಾತಾಡುವ. ನಾಗರತ್ನ ಅವರು ಕಾಯ್ತಾ ಇದಾರೆ, ಟೈಲರಿಂಗ್ ಮಾಡೋದು ಹೇಗೆ ಅಂತ ನಮಗೆ ಸ್ವಲ್ಪ ಹೇಳಿ. ನೀವು ಹೇಗೆ ಕಲ್ತ್ರಿ ಅಂತ ಸ್ವಲ್ಪ ಹೇಳಿ ನೋಡುವ. ಈಗ ಬಟ್ಟೆಯನ್ನ ಕಟಿಂಗ್ ಮಾಡೋದು ಹೇಗೆ ಕಲ್ತ್ರಿ? ಫಸ್ಟ್ ಕಟಿಂಗ್ ಮಾಡ್ಬೇಕಾದ್ರೆ ಪೇಪರ್ ಅಲ್ಲಿ ಡೈಗ್ರಾಮ್ ಹಾಕೊಂಡು ಆಮೇಲೆ ಕಟ್ ಮಾಡಿ ಅದನ್ನ ಅದೇ ಪ್ರಕಾರ ಬಟ್ಟೆ ಮೇಲೆ ಡೈಗ್ರಾಮ್ ಹಾಕೊಂಡು ಆಮೇಲೆ ಕಟ್ ಮಾಡಿ ಹೊಲಿಯೋದು. ಈಗ ಅರ್ಧ ಕೆಲಸ ಮುಗೀತು. ಈಗ ಒಂದು ಚಂದಾಗಿ ಬಟ್ಟೆ ಹೊಲಿಬೇಕು ಅಂದ್ರೆ ಅದು ಕಟಿಂಗಿನ ಪ್ರಾಮುಖ್ಯತೆ ಇದೆಯೋ ಅಥವಾ ಹೊಲಿಯೋದ್ರಲ್ಲಿ ಇದೆಯಾ? ಕಟಿಂಗಿನ ಪ್ರಾಮುಖ್ಯತೆಯಲ್ಲೂ ಉಂಟು, ಆಮೇಲೆ ಹೊಲಿಯೋದ್ರಲ್ಲೂ ಇರ್ತದೆ. ಹೊಲಿಯೋದ್ರಲ್ಲೇ ಮೇನ್ ಇರ್ತದೆ. ಅದನ್ನ ಅದೇ ಪ್ರಕಾರ ನಾವ್ ಎಷ್ಟೆಷ್ಟು ಇಂಚ್ ಬೇಕು, ಎಷ್ಟೆಷ್ಟು ಅಗಲ ಬೇಕು, ಅದ್ ನಾವೇ ಕಟಿಂಗ್ ಮಾಡಿ ನಾವೇ ಅದ್ ಆಮೇಲೆ ಶೇಪ್ ಕೊಟ್ಟು ಆಮೇಲೆ ಹೊಲಿಬೇಕಾಗ್ತದೆ. ಅದು ಈಗ ಬೇರೆ ಬೇರೆ ರೀತಿಯ ಬಟ್ಟೆಗಳು ಇರ್ತವೆ, ಕಾಟನ್ ಬಟ್ಟೆಗಳು, ಖಾದಿ ಬಟ್ಟೆಗಳು ಇರಬಹುದು ಅಥವಾ ನೈಲಾನ್ ಇರಬಹುದು, ಮಿಕ್ಸ್ ಇರಬಹುದು, ಯಾವ್ದು ಬಟ್ಟೆ ಹೊಲಿಯುವುದಕ್ಕೆ ಸುಲಭ? ಕಾಟನ್ ಬಟ್ಟೆನೇ ಸುಲಭ ಆಗ್ತದೆ ಹೊಲಿಲಿಕ್ಕೆ. ಖಾದಿ ಟೆರಿಕೋಟ್ ಇವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಖಾದಿ ಇದು ಕಷ್ಟ ಆಗ್ತದೆ, ಕಾಟನ್ ಸುಲಭ? ಕಾಟನ್ ಅಂದ್ರೆ ಆ ಕಡೆ ಈ ಕಡೆ ಏನು ಸರಿಯಲ್ಲ, ಅದು ನಾವು ಹೇಗಿರ್ತೀವಿ ಹಾಗೆ ಇರ್ತದ ಅದು ಬಟ್ಟೆ. ಹಾಗಾಗಿ ಅದು ನಾವು ಹೇಳ್ದಂಗ ಅದು ಕೇಳ್ತದೆ ಬಟ್ಟೆ. ಆದ್ರೆ ಟೆರಿಕೋಟ್ ಇವೆಲ್ಲ ಅದು ಸ್ವಲ್ಪ ಸಿಂಕ್ ಆಗ್ತವೆ, ಆ ಕಡೆ ಈ ಕಡೆ ಹೋಗುದು ಹಿಂಗೆಲ್ಲ ಆಗ್ತದೆ. ಈಗ ಕೆಲವೊಂದು ತೆಳುವಾದಂತಹ ಒಂದು ಬಟ್ಟೆ ಇರಬಹುದು ಅಥವಾ ಅಂತದಕ್ಕೆಲ್ಲ ಈ ಲೈನಿಂಗ್ ಬಟ್ಟೆ ಕೊಡ್ಬೇಕು ಅಂತ ಹೇಳ್ತಾರಲ್ಲ, ಇದು ಹೇಗೆ? ಆ ತೆಳುವಾದ ಬಟ್ಟೆ ಅಂದ್ರೆ ಲೈನಿಂಗ್ ಕೊಡದೇ ಇದ್ರೆ ಸ್ವಲ್ಪ ಪಿಂಜಿ ಹಿಸ್ದು ಹೋಗುತ್ತೆ ಅಂತೇಳಿ ಲೈನಿಂಗ್ ಕೊಟ್ಟು ಹೊಲಿತಾರೆ, ಸ್ವಲ್ಪ ಗಟ್ಟಿ ಇರ್ಲಿ ಅಂತೇಳಿ ಲೈನಿಂಗ್ ಕೊಟ್ಟು ಹೊಲಿತಾರೆ. ಮತ್ತೆ ಇವಾಗಿನ ಬಟ್ಟೆ ಎಲ್ಲ ಸ್ವಲ್ಪ ತೆಳ್ಳಗಾಗಿ ಮೈ ಎಲ್ಲ ಕಾಣಂಗಿರ್ತದಲ್ಲ, ಅದಕ್ಕಾಗಿ ಲೈನಿಂಗ್ ಕೊಟ್ಟು ಹೊಲಿತಾರೆ. ಆಮೇಲೆ ಇದಕ್ಕೆ ಉಪಯೋಗಿಸುವಂತಹ ಬೇರೆ ಈಗ ಬಟನ್ಗಳಾಗಬಹುದು ಅಥವಾ ಡಿಸೈನ್ಸ್ ಗಳಾಗಬಹುದು, ಇದೆಲ್ಲ ಹೇಗೆ ಮಾಡೋದು? ಅವೆಲ್ಲ ಡಿಸೈನ್ಸ್ ಅಂದ್ರೆ ಕೆಲವೊಂದು ಲೇಸು ಇಂಥವೆಲ್ಲ ಸಿಗ್ತವೆ, ಆಮೇಲೆ ಇಲ್ಲ ನಾವು ಬಟ್ಟೆನೆ ಕಟ್ ಮಾಡಿ ಈ ತರ ಡಿಸೈನ್ ಅಂತೇಳಿ ಕಟ್ ಮಾಡಿ ಅದನ್ನ ಎಂಬ್ರಾಯ್ಡ್ರಿ ಮಾಡಲ್ಲ, ಎಂಬ್ರಾಯ್ಡ್ರಿ ಬೇರೆ ಇರ್ತದೆ, ನಾವು ಬಟ್ಟೆಲ್ಲೇ ಡಿಸೈನ್ ಮಾಡಿ ಹೊಲಿತೇವೆ. ಈಗ ಫ್ಯಾಷನ್ ಅಂತ ಚೇಂಜ್ ಆಗ್ತಾ ಇರ್ತದೆ, 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದು ಚೇಂಜ್ ಆಗ್ತಾ ಇರ್ತದೆ, ಇದಕ್ಕೆ ನೀವು ಬಟ್ಟೆ ಹೊಲಿಯೋದ್ರಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ತೀರಿ? ಹೊಂದಾಣಿಕೆ ಅಂದ್ರೆ ಈಗ ಜನರ ಬೇಡಿಕೆಗಳು ಇರ್ತವೆ, ಕೆಲವು ಜನ ಸ್ಲೀವ್ಲೆಸ್ ಬೇಕು ಅಂತ ಹೇಳ್ಬೋದು ಅಥವಾ ಬೇರೆ ರೀತಿಯ ಪ್ಯಾಟರ್ನ್ ಬೇಕು ಅಂತ ಹೇಳ್ಬೋದು, ಅದಕ್ಕೆ ನೀವು ಹೊಲಿಗೆಯಲ್ಲಿ ಯಾವ ರೀತಿ ವ್ಯತ್ಯಾಸ ಮಾಡಬಹುದು? ವ್ಯತ್ಯಾಸ ಅಂದ್ರೆ ನಮ್ಮ ಕಟಿಂಗ್ ಅಲ್ಲಿ ವ್ಯತ್ಯಾಸ ಇರ್ತದೆ, ಡಿಸೈನ್ ಮಾಡೋದ್ರಲ್ಲಿ ವ್ಯತ್ಯಾಸ. ಹೇಗೆ ಕಲಿತೀರಿ ಅಂತ? ಅದನ್ನ ಯೂಟ್ಯೂಬ್ ಅದೆಲ್ಲ ಇರ್ತದಲ್ಲ, ಹೀಗೆ ನೋಡಿ ಕಲಿಯೋದು. ಈಗ ಬಟ್ಟೆ ಹೊಲಿಯುವುದರ ಬಗ್ಗೆ ಏನು ಪರಿಚಯ ಇಲ್ಲದವರು ಕೂಡ ಯೂಟ್ಯೂಬ್ ನೋಡ್ಕೊಂಡು ಕಲಿಬಹುದಾ? ಏನು ಗೊತ್ತಿಲ್ಲದೆ ಯೂಟ್ಯೂಬ್ ನೋಡಿ ಕಲಿಯೋದು ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ನ್ಯಾಕ್ ಬೇಕಾಗ್ತದೆ, ಕಲಿಯೋದು ಬೇಕಾಗಿರ್ತದೆ. ಹಿಂಗ್ ನೋಡಿದ ತಕ್ಷಣ ಯೂಟ್ಯೂಬ್ ನೋಡಿದ ತಕ್ಷಣ ಕಲೀಲಿಕ್ಕೆ ಆಗೋದಿಲ್ಲ, ಅದ್ರ ಪ್ರಕಾರನೇ ಇರಲ್ಲ ಹೊಲಿಗೆ ಕಟಿಂಗ್ ಎಲ್ಲ. ಆಮೇಲೆ ಇದಕ್ಕೆ ಉಪಯೋಗಿಸುವಂತಹ ದಾರ ಹೇಗಿರಬೇಕು, ಒಳ್ಳೆ ಗುಣಮಟ್ಟದ ದಾರ ಹೇಗಿರಬೇಕು? ಒಳ್ಳೆ ಗುಣಮಟ್ಟದ ಗಟ್ಟಿಯಾಗಿರ್ಬೇಕು. ಇಲ್ಲಿ ಸ್ಥಳೀಯವಾಗಿ ಸಿಗ್ತದೋ ಅಥವಾ ಎಲ್ಲಿ? ಇಲ್ಲಿ ಸ್ಥಳೀಯವಾಗಿ ಸಿಗ್ತದೆ, ಒಂದೊಂದ್ಸರಿ ಹುಬ್ಳಿ ಇಲ್ಲೆಲ್ಲ ಹೋಗ್ತಾ ಇರ್ತೀವಿ, ಸಿರ್ಸಿಯಿಂದ ತಂದ್ಕೊಳ್ತೀವಿ. ನೀವೇ ಹೋಗಿ ಬಟ್ಟೆ ತರೋದಿದೆಯಾ? ನಾವೇ ಹೋಗಿ ಬಟ್ಟೆ ತರೋ, ಲೈನಿಂಗ್ ಅಂತೇಳಿ ನಾವು ತಂದ್ಕೊಳ್ತೀವಿ, ಇಲ್ಲ ಅಂದ್ರೆ ಕಸ್ಟಮರ್ ಕೊಟ್ಟಿರೋದನ್ನ ನಾವು ಹೊಲಿತೀವಿ. ಅಂದ್ರೆ ರೆಡಿಮೇಡ್ ಬಟ್ಟೆ ಅಂತ ಏನಾದ್ರು ನೀವು ಸೇಲ್ ಮಾಡೋದಿದೆಯಾ? ರೆಡಿಮೇಡ್ ಸೇಲ್ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಹೊಲಿಗೆನೇ ಹೊಲ್ದೆ ಸೇಲ್ ನಾವು. ಈಗ ಜೀನ್ಸ್ ಪ್ಯಾಂಟ್ ಅಂತದೆಲ್ಲ ಹೊಲಿತೀರ? ಜೀನ್ಸ್ ಪ್ಯಾಂಟ್ ಎಲ್ಲ ಹೊಲಿಯಲ್ಲ. ಹೊಲಿಯಲ್ಲ? ಇಲ್ಲ. ಚೂಡಿದಾರ್ ಬಟ್ಟೆ ಮಾತ್ರ ಏನಾದ್ರು ರೆಡಿಮೇಡ್ ಬಂದ್ರೆ ಕಟ್ ಮಾಡಿ ಅದನ್ನ ಇದ್ ಮಾಡ್ಕೊಡ್ತೀವಿ ಅಷ್ಟೇ. ಆಮೇಲೆ ಈಗ ಮದುಮಗಳ ಒಂದು ಡ್ರೆಸ್ ಹೊಲಿಬೇಕು ಅಂದ್ರೆ ಏನು ವಿಶೇಷವಾದಂತ ಒಂದು ಪ್ಯಾಟರ್ನ್ ಇರ್ತದೆ ಅಥವಾ ಒಂದು ಕಾಳಜಿ ಬೇಕಾಗ್ತದೆ? ಮದುಮಗಳ ಬಟ್ಟೆ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗ್ಬೇಕು, ನಾವು ಸ್ವಲ್ಪ ಕರೆಕ್ಟ್ ಆಗಿ ಹೊಲಿಬೇಕು. ಎಷ್ಟೋ ಮದುಮಕ್ಕಳು ಮೊದಲ ಬಾರಿ ಸೀರೆ ಉಡೋರ್ ಇರ್ಬೋದು, ಮೊದಲ ಬಾರಿ ಉಡೋರು ಇರ್ತಾರೆ, ಅವರಿಗೆ ತಕ್ಕ ಹಾಗೆ ನಾವು ಹೊಲ್ಕೊಡ್ಬೇಕಾಗ್ತದೆ ಫ್ಯಾಷನ್ ಮಾಡಿ. ಸರಿ, ಈಗ ರೂಪಾ ಚಂದ್ರಶೇಖರ್ ಅವರೇ ಹೇಳಿ, ಈ ಹೂವಿನ ಹಾರ ಮಾಡೋದು ಬಂದ್ರೆ ಹೇಗೆ, ಇದನ್ನ ಹೇಗೆ ಕಲ್ತ್ರಿ ನೀವು, ಯಾವ ರೀತಿ ಹೂವಿನ ಹಾರ ಮಾಡೋದು ಅಂದ್ರೆ? ಮೊದಲನೇದಾಗಿ ನಾವು ಅಂಗಡಿ ಮಾಡ್ಬೇಕಾದ್ರೆ ಹಾರ ಮಾಡುವ ಯೋಚನೆ ಇರ್ಲಿಲ್ಲ, ಮನೇಲೆ ಮಾಡ್ತಿದ್ವಿ ನಾವು. ಒಂದು 350 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದ ಬಿಸ್ನೆಸ್ ನಂದು. ನಾನು ಮನೇಲಿ ಸಿಸ್ಟರ್ ನರ್ಸ್ ಕೆಲ್ಸಕ್ಕೆ ಹೋಗ್ತಿದ್ದೆ, ಬಿಡೋ ಟೈಮಲ್ಲಿ ಆ ಹಾರಗಳನ್ನ ಪೋಣಿಸಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಹಾರಗಳನ್ನ ಪೋಣಿಸಿ ದೇವ್ರಿಗೆ ಹಾಕೋದು ಅದನ್ನ ಮಾಡ್ತಿದ್ವಿ. ಆಮೇಲೆ ಕ್ರಮೇಣ ನಾನು ತರಕಾರಿ ಅಂಗಡಿಯವ್ರಿಗೆ ಮಾತಾಡ್ಕೊಂಡು ಅವ್ರಿಗೆ ಹಾರ ಮಾಡಿ ರೆಡಿ ಮಾಡಿ ಕೊಡ್ತಿದ್ವಿ. ಆ ನಂತರದಲ್ಲಿ ಏನಾಯ್ತು ಕೇಳಿದ್ರೆ, ಇಲ್ಲೊಂದು ಮಳಿಗೆಗಳು ಮಾರಾಟಕ್ಕಿದ್ವು, ನಮ್ಮ ಮನೆಯವರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ವಿ, ನಾವ್ಯಾಕೆ ಒಂದು ಸ್ವಂತ ಉದ್ಯೋಗ ಮಾಡಬಾರ್ದು ಇಬ್ರು ಸೇರ್ಬಿಟ್ಟು ಅಂತೇಳಿ ಐಡಿಯಾ ಮಾಡಿ, ಪಂಚಾಯಿತಿ ಮಳಿಗೆಗಳು ಅವಾಗ ಹರಾಜು ಪ್ರಕ್ರಿಯೆಯಲ್ಲಿ ತಗೊಂಡು ಅಲ್ಲೇ ಒಂದು ಅಂಗಡಿಯನ್ನು ಮಾಡಿದ್ವಿ. ಅವಾಗ ನನಗೆ ಏನು ಬರ್ತಿರ್ಲಿಲ್ಲ ಹಾರ ಮಾಡೋದಂದ್ರೆ, ಸಣ್ಣ ಹಾರ 50-60 ರೂಪಾಯಿಗೆ ಈಗ ಪೇಟೆಲೆಲ್ಲ ಸಿಗುವಂತ ಸಣ್ಣ ಹಾರಗಳನ್ನು ಮಾಡೋದು ಕಲ್ತಿದ್ವಿ. ಒಂದೇ ದಾರದಲ್ಲೇ ಮಾಡೋದು, ಈಗ ಎಲ್ಲ ಹಾರಗಳನ್ನು ಒಂದೇ ದಾರದಲ್ಲೇ ಮಾಡೋದು. ಅದಂದ್ರೆ ಎಷ್ಟು ಮೀಟರ್ ಬೇಕು ಅಲ್ಲಿ ನೋಡ್ಕೊಂಡು ಒಂದು ದಾರದಲ್ಲೇ ಮಾಡೋದು. ಪೂಟ್ ಲೆಕ್ಕದಲ್ಲೂ ಹೇಳ್ತಾರ ಅವ್ರು, 5 ಫೂಟ್ 8 ಅಂತೇಳಿ. ಅದನ್ನ ನಾವು 2 ವಿಂಗಡಣೆ ಮಾಡ್ಕೊಂಡು ಈ ಕಡೆ 3 ಫೂಟ್ ಈ ಕಡೆ 3 ಫೂಟ್ ಮಾಡಿ ಮಧ್ಯದಲ್ಲಿ ಅದು ಚೆಂಡು 1 ಫೂಟ್ ಬರುತ್ತೆ ಆ ತರ ಮಾಡ್ಕೊಂಡು ಮಾಡ್ಬೇಕು. ಅದನ್ನ ಕಡೆಗೆ ನಾನು ಏನ್ ಮಾಡ್ದೆ ಕೇಳಿದ್ರೆ, ನಿಜವಾಗೂ ಈಗ ಮೊಬೈಲ್ಗಳನ್ನ ಬಳಸ್ಕೋಬೇಕಲ್ರಿ, ಈಗ ನಾವೆಲ್ಲ ಏನ್ ಮೊಬೈಲ್ ಬಳಸ್ತೀವಿ ಕೇಳಿದ್ರೆ, ಕೆಲವೊಂದಿಷ್ಟು ಟೈಮ್ ಪಾಸ್ ಮೊಬೈಲ್ಗಳಾಗ್ಬಿಡ್ತವೆ, ವಾಟ್ಸಪ್ ಈ ತರ. ನಾವು ಅದನ್ನೇ ಏನ್ ಮಾಡಿದ್ವಿ ಕೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಅದನ್ನ ಸರ್ಚ್ ಮಾಡಿದ್ವಿ. ಈಗ ನಮ್ ಕಡೆ ಹಾರಗಳನ್ನ ಹೇಗ್ ಮಾಡ್ತಾರೆ, ಯಾವ ರೀತಿ ಮಾಡಬಹುದು ಅಂತೇಳಿ. ಈಗ ನಮ್ಮ ತಮಿಳ್ನಾಡಲ್ಲಿ ಹಾರಗಳನ್ನು ಕೊಟ್ಟು ಬೇರೆ ತರ ಇದೆ, ಅವ್ರು ದಾರಗಳನ್ನ ಇಟ್ಟು ಹೀಗೆ ಸುತ್ತಾರೆ, ಸೂಜಿಯಲ್ಲಿ ಮಾಡೋದು ಕಡಿಮೆ. ಈಗ ನಮ್ ಕಡೆ ಆದ್ರೆ ಸೂಜಿಯಲ್ಲಿ ಮಾಡ್ತಾರೆ, ಎಷ್ಟು ದಪ್ಪ ಬೇಕು ಏನು ಅಂತೇಳಿ. ಅದನ್ನ ನಾವ್ ಏನ್ ಮಾಡ್ಬೇಕು ಕೇಳಿದ್ರೆ, ಅವ್ರು ಹೇಳಿದ ಸೈಜ್ ಅಲ್ಲಿ ಈಗ 4 ಹೂವನ್ನ ಇಟ್ಟು ಮಾಡ್ಬೇಕು, 6 ಹೂವನ್ನ ಇಟ್ಟು ಮಾಡ್ಬೇಕು, 8 ಹೂವನ್ನ ಇಟ್ಟು ಮಾಡ್ಕೋಬೇಕು, ಅವ್ರಿಗೆ ಎಷ್ಟು ದಪ್ಪನ ಸೈಜ್ ಪ್ರಕಾರ ಅದನ್ನ ಇಟ್ಟು ಪೋಣಿಸ್ತಾ ಹೋಗ್ಬೇಕು. ಮಧ್ಯದಲ್ಲಿ ಬುಡದಲ್ಲಿ ಫಸ್ಟ್ ಹೂ ಇಡಬೇಕು, ಆಮೇಲೆ ಅದ್ರ ಸುತ್ತಲೂ 8-6 ಹೀಗೆ ಹೂಗಳನ್ನ ಇಡ್ತಾ ಮಾಡ್ತಾ ಹೋಗ್ಬೇಕು. ಸುಗಂಧ ಆದ್ರೆ ರೌಂಡ ಬರ್ತದೆ, ಮತ್ತೆ 2 ಟೈಪ್ ಅಲ್ಲಿ ಬರುತ್ತೆ, ಆಚೆ ಈಚೆ ಸರಿಯಾದ ಬರುತ್ತೆ, ರೌಂಡ್ ಹಾರಗಳು ಬರ್ತದೆ. ರೌಂಡ್ ಹಾರಕ್ಕೆ ಟೈಮ್ ಜಾಸ್ತಿ ಬೇಕು, ಈಗ ಮದುವೆ ಹಾರಗಳಲ್ಲಿ 2-3 ತಾಸು ಬೇಕು, ಅದಕ್ಕೆ ಮೆಜರ್ಮೆಂಟ್ ಬೇಕಾಗ್ತದೆ, ಪೀಸ್ ಪೀಸ್ ಅಲ್ಲಿ ಮಾಡ್ಬೇಕಾಗ್ತದೆ. ಈ ದೇವ್ರ ಹಾರ ಆದ್ರೆ ಹಂಗಲ್ಲ, ಒಂದು ಮೆಜರ್ಮೆಂಟ್ ಇಟ್ಕೊಂಡು ಒಂದೇ ಲೈನ್ ಅಲ್ಲಿ ದಾರದಲ್ಲಿ ಸರಿತಾ ಹೋಗ್ಬೋದು. ಮದುವೆ ಹಾರಗಳು ಅದು ಇಂಚು ಕರೆಕ್ಟ್ ಇದೆ, ಈ ಭಾಗಕ್ಕೆ ಚೆಂಡುಗಳು ಬರಬೇಕು, ಅದ್ರ ಕೆಳಭಾಗಕ್ಕೆ ಮತ್ತೆ ಇಲ್ಲಿ ಚೆಂಡು ಬರಬೇಕು, ಆ ಮೆಜರ್ಮೆಂಟ್ ಅಲ್ಲಿ ಮಾಡ್ಬೇಕಾಗ್ತದೆ. ಈ ಗೊಂಡೆಲ್ ಮಾಡ್ಲಿಕ್ಕೆ ಬೇರೆ ಏನು ಉಪಯೋಗಿಸ್ತೀರಿ? ಮತ್ತೆ ಅಂದ್ರೆ ಬಾಲ್ಗಳು ಬರ್ತದೆ, ಮಣಿ ಬಾಲ್ಗಳು ಬರ್ತವೆ, ಅದನ್ನ ಬಿಟ್ಟರೆ ಬೆಂಡ್ ಬರ್ತದೆ, ಬೆಂಡಿಗೆ ಕಲರ್ ಪೇಪರ್ ಗಳನ್ನ ಸುತ್ತಿ ರ್ಯಾಪರ್ ಹಾಕಿ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗ್ತದೆ, ಅದು ಅದನ್ನ ತಂದ್ಬಿಟ್ಟು ಹಾಕೋದು. ಆದ್ರೆ ಈ ಕಡೆ ನಮ್ ಕಡೆಯವ್ರು ಯಾರು ಬೆಂಡ್ಗಳನ್ನ ಉಪಯೋಗಿಸಲ್ಲ. ಚೆಂಡಾದ್ರೆ ಓಕೆ, ದೊಡ್ಡ ದೊಡ್ಡ ಬಾಲ್ಗಳು ಬರ್ತವೆ, ದೊಡ್ಡ ದೊಡ್ಡ ಹರಕೆ, ಅದಾದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಬಿಟ್ರೆ ಇಲ್ಲಾಂದ್ರೆ ಹೂವಿಂದೇ ಚೆಂಡ್ ಮಾಡ್ಕೊಡಿ, ನಮಗೆ ಈ ಪ್ಲಾಸ್ಟಿಕ್ ಎಲ್ಲ ಹಾಕ್ಬೇಡಿ ಅಂತಾರೆ. ಈಗ ಮದುವೆಯ ದಿವಸಕ್ಕೆ ಅದು ಸಿದ್ಧವಾಗ್ತದೆ ಅಥವಾ ಹಿಂದಿನ ದಿವಸ ಸಿದ್ಧ ಆಗ್ತದೆ. ಈಗ ನಾಳೆ ಬೆಳಿಗ್ಗೆ ನಾವು ಕೊಡ್ಬೇಕು ಅಂದ್ರೆ, ಇವತ್ತು ಮಧ್ಯಾಹ್ನಕ್ಕೆ ನಾವು ಸುಗಂಧ ಬರುತ್ತೆ 11 ಗಂಟೆ ಮಾರ್ಕೆಟ್ಗೆ ಬರುತ್ತೆ, ಅವ್ರು ನಮಗೆ ಹಾಕ್ತಾರೆ, ಅಲ್ಲಿಂದ 1-1.5 ನಮಗ್ ಬರುತ್ತೆ. ಬಂದ್ ಕೂಡ್ಲೆ ಮಾಡಕ್ಕಾಗಲ್ಲ, ಬಿಸಿ ಇರತ್ತೆ ಹೂ, ಅದು ಕವರ್ ಎಲ್ಲ ಹಾಕಿ ಪ್ಯಾಕ್ ಮಾಡಿದ್ದಕ್ಕೆ ಅದಕ್ಕೆ ನೀರ್ ಹಾಕಿ ಅಂದ್ರೆ ತೆಗೆದು ಅದು ಗಾಳಿಗೆ ಆರ್ ಹಾಕಿ ಆಮೇಲೆ 1.5 ಗಂಟೆ ಬಿಟ್ಟು ನೀರ್ ಹಾಕ್ಬೇಕು. ಅದಕ್ಕೆ ನೀರ್ ಹಾಕಿದಾಗ ಆ ಮೊಗ್ಗುಗಳೆಲ್ಲ ಅಂದ್ರೆ ದಪ್ಪ ದಪ್ಪ ಗಟ್ಟಿ ಆಗತ್ತೆ ಸರಿಯಕ್ಕೆ, ಅಷ್ಟ್ರ ಮೇಲೆ ಕುತ್ಕೊಳ್ಳೋದು ಹಾರ ಮಾಡಕ್ಕೆ. ಇವತ್ತಿನ ದಿನ ಸಂಜೆ ರೆಡಿ ಮಾಡಿಟ್ರೆ ಸುಗಂಧ ಎಲ್ಲ ಅರಳ್ಕೊಂಡು ಸುವಾಸನೆ ಭರಿತವಾಗಿ ಬೆಳಗ್ಗೆ ರೆಡಿ ಇರ್ತದೆ. ಅದಕ್ಕೆ ಮಲ್ಲಿಗೆ ಅಥವಾ ಇದು ಏನು ಗುಲಾಬಿನ ಸೇರಿಸಬೇಕು ಅಂದ್ರೆ ಮರುದಿವಸ ಸೇರಿಸುವಂತದ್ದು ಹೇಗೆ? ಇಲ್ಲ ಇಲ್ಲ, ಎಲ್ಲವನ್ನು ಒಂದೇ ಸಲ ತರ್ಸ್ಕೊಂಡು ಮಾಡುವಂತದ್ದು. ಮಧ್ಯದಲ್ಲಿ ಈಗ ಮಾಲೆಗಳನ್ನೆಲ್ಲ ಮಾಡ್ಬೇಕಾದ್ರೆ ಎಲ್ಲಾ ಐಟಮ್ ಒಂದೇ ಸರಿ ಇಟ್ಕೊಂಡು ಕುತ್ಕೋಬೇಕು, ಯಾವ್ದನ್ನು ಮಧ್ಯದಲ್ಲಿ ಸೇರ್ಸಕ್ಕೆಲ್ಲ ಬರಲ್ಲ, ಒಂದ್ಸಲಿ ಕಟ್ಟಿದ ಮೇಲೆ ಮದುವೆ ಆರಾಮಾಗಿತ್ತು. ಇವತ್ತು ಹಾರ ಸಿದ್ಧ ಮಾಡಿ ಇಟ್ಕೊಂಡ್ರೆ ನಾಳೆ ತನಕ ಅದನ್ನ ಫ್ರೆಶ್ ಆಗಿ ಇಟ್ಕೋಬೇಕಲ್ಲ? ಮೊಗ್ಗು ಹಾರಾಗಿದ್ದಕ್ಕೆ ಪೇಪರ್ ಅನ್ನ ಹಾಕ, ಅದಕ್ಕೇನಿದ್ರು ನ್ಯೂಸ್ ಪೇಪರ್ ಸರ್, ನ್ಯೂಸ್ ಪೇಪರ್ ಒದ್ದೆ ಮಾಡಿ ಹಾಕ್ಬಿಟ್ಟು ಆ ಹಾರಗಳನ್ನ ಹಾಕಿ ಲೈಟ್ ಆಗಿ ನೀರ್ ಹಾಕಿ ಮುಚ್ಚಿಟ್ಬಿಟ್ರು ಹಾಗೆ ಇರುತ್ತೆ, ಏನು ಆಗಲ್ಲ. ಫ್ರಿಡ್ಜ್ ಅಲ್ಲಿ ಇಡುದಲ್ಲ, ಏನು ಬೇಡ. ಫ್ರಿಡ್ಜ್ ಅಲ್ಲಿ ಯಾವ ಹೂವನ್ನು ಯಾಕೆ ಕೇಳಿದ್ರೆ, ಫ್ರಿಡ್ಜ್ ಅಲ್ಲಿ ಹೂವು ಇಡಬೇಕು ಅಂದ್ರೆ ನೀರ್ ಹಾಕ್ಬಿಟ್ಟು ನೀವು ಪೇಪರ್ ಹಾಕಿ ಸುತ್ತಿಟ್ಟು ನೋಡಿ, ಹಾಗೆ ಫ್ರಿಡ್ಜ್ ಅಲ್ಲಿ ಇಡಿ, ಹಾಳಾಗ್ಬಿಡುತ್ತೆ ಹೂ ಹೊರಗೆ ತೆಗೆದ ಕೂಡಲೇ. ಪೇಪರ್ ಹಾಕಿ ನೀರ್ ಹಾಕಿಟ್ರೆ ಯಾವಾಗ್ಲೂ ಫ್ರೆಶ್ನೆಸ್ ಇರುತ್ತೆ. ಈಗ ಸಾಮಾನ್ಯವಾಗಿ ಈಗ ಮಲ್ಲಿಗೆ ಮೊಗ್ಗನ್ನ ಒಂದು ಚೆಂಡು ಅಂತ ತಗೊಂಡ್ಬರ್ತಾರೆ ಅಥವಾ ಅಟ್ಟೆ ಅಂತ ತಗೊಂಡ್ಬರ್ತಾರೆ, ಅದನ್ನ ಬಳಕೆ ಮಾಡೋದು ಹೇಗೆ ಅಂತ, ಈಗ ಇವತ್ತು ತಗೊಂಡ್ಬಂದು ಫ್ರಿಡ್ಜ್ ಅಲ್ಲಿ ಇಡಬೇಕು ಅಥವಾ ನೀರ್ ಹಾಕಿ ಇಡಬೇಕು, ಹೇಗೆ ಇದು? ಈಗ ಬಟ್ಕಳ ಮಲ್ಲಿಗೆ ಆದ್ರೆ ನೀರ್ ಹಾಕಿ ಹಾಗೆ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದು. ಈ ಕಾಕಡ ಆದ್ರೆ ಏನಾಗುತ್ತೆ ಕೇಳಿದ್ರೆ, ಎರಡು ದಿನ ಏನೂ ಆಗಲ್ಲ. ನೀವು ಈಗ ತಗೊಂಡು ಹೋಗ್ಬಿಟ್ಟು ಬಾಳೆಲ್ಲಿ ಇವತ್ತು ಬಂತು, ಈಗ ಹೂ ನೀವು ಮಾರ್ಕೆಟ್ ಇಂದ ಫ್ರೆಶ್ ಇದೆ ತಗೊಂಡು ಹೋದ್ವಿ ಅಂದ್ರೆ, ಅದಕ್ಕೆ ನೀರ್ ಹಾಕಿ ಬಾಳೆಯಲ್ಲಿ ಸುತ್ತಿ ಚಂದ ಮಾಡಿ ಹಾಗೆ ಇಟ್ಟರು ಇರುತ್ತೆ ಅದು. ಫ್ರಿಡ್ಜ್ ಅಲ್ಲಿ ಇಡಬೇಕು ಅಂತ ಹೇಳೇನಿಲ್ಲ. ಸೂಜು ಮಲ್ಲಿಗೆ ದುಂಡು ಮಲ್ಲಿಗೆ ಎಲ್ಲ ನೀವು ಎಲ್ಲಿಟ್ಟರು ಅದು ಮಾರನೇ ದಿನ ಬಳಕೆಗೆ ಬರಲ್ಲ, ಒಂದೆರಡು ದಿನ ಅದು. ಸೂಜು ಮಲ್ಲಿಗೆ ಬಟ್ಕಳ ಮಲ್ಲಿಗೆ ಇಡಬಹುದು ಎರಡು ದಿನ ಮೂರು ದಿನ, ಫ್ರಿಡ್ಜ್ ಅಲ್ಲಿ ಇಟ್ಟು ಯೂಸ್ ಮಾಡಬಹುದು, ಅದು ಹಂಗೆ ಇರುತ್ತೆ ಮುಗ್ಗಿರೋದಕ್ಕೆ. ಬೇರೆ ಯಾವ್ದೆಲ್ಲ ಹೂ ಎಲ್ಲ ಬಳಕೆ ಆಗ್ತದೆ, ಮತ್ತೆ ಈ ಗ್ರೀನ್ ಲೀಫ್ ಅಂತ ಬರ್ತದೆ ಎಲೆಗಳು, ಅದರ ಬಳಕೆ ಎಲ್ಲ ಆಗ್ತದೆ? ಅದ್ರ ಬಳಕೆನೂ ಆಗ್ತದೆ, ಗ್ರೀನ್ ಲೀಫ್ ಆಗ್ತದೆ, ಮತ್ತೆ ಜರ್ಬರ್ ಹೂಗಳಾಗ್ತವೆ, ಅದೆಲ್ಲ ಈಗ ಡೆಕೋರೇಷನ್ಗಳು. ಈ ಕಡೆ ಏನು ಕೇಳಿದ್ರೆ ಅದನ್ನೆಲ್ಲ ಯೂಸ್ ಮಾಡೋ ಸ್ವಲ್ಪ ಕ್ರಿಶ್ಚಿಯನ್ ಇವರು ಜಾಸ್ತಿ, ಚರ್ಚ್ಗಳ ಡೆಕೋರೇಷನ್ಗೆ, ಮದುವೆ ಸಮಾರಂಭಗಳಿಗೆ. ಈಗ ನಮ್ಮಲ್ಲೆಲ್ಲ ಆರ್ಟಿಫಿಷಿಯಲ್ ಬಂದೋಗಿದೆ, ಬರ್ತಡೆಗೆ, ಬರ್ತಡೆಗೆಲ್ಲ ಸರ್ ಆರ್ಟಿಫಿಷಿಯಲ್ ಬಂದೋಗಿದೆ, ಈಗ ಎಲ್ಲ ಆರ್ಟಿಫಿಷಿಯಲ್ ಹಾಕ್ತಾರೆ ಆಲ್ಮೋಸ್ಟ್ ಬರ್ತಡೆಗೆಲ್ಲ, ಮತ್ತೆ ಯಾರು ಜಾಸ್ತಿ ಖರ್ಚು ಮಾಡಲ್ಲ. ತಾಜಾ ಹೂ ಬಳಕೆ ಮಾಡೋದಕ್ಕೂ ಈ ಆರ್ಟಿಫಿಷಿಯಲ್ ಹೂಗಳನ್ನ ಬಳಕೆ ಮಾಡೋದಕ್ಕೆ ಏನ್ ವ್ಯತ್ಯಾಸ ಇದೆ? ತಾಜಾ ಹೂವು ಅದೊಂಥರ ಖುಷಿ ಕೊಡುತ್ತೆ, ಈಗ ಹೋದ ಕೂಡಲೇ ನೋಡಿ ನೀವು ಎದುರಿಗೆ ಬೊಕ್ಕೆಗೆ ಇಟ್ಟಿದ್ರು ಒಂದ್ಸಲಿ ಮುಟ್ಟಬೇಕು ಅನಿಸ್ತದೆ. ಆರ್ಟಿಫಿಷಿಯಲ್ ನೋಡಿದ ಕೂಡಲೇ ಹಾ ಇದು ಆರ್ಟಿಫಿಷಿಯಲ್ ಒಂಥರ, ಅದು ಆ ಒಂದು ಇದನ್ನು ಕೊಡಲ್ಲ ಅಂತ, ಆನಂದವನ್ನು ಕೊಡಲ್ಲ. ಮತ್ತೆ ಮಾಡೋರಿಗೆ ಏನ್ ಅನಿಸ್ತದೆ ಕೇಳಿದ್ರೆ, ಈಗ ಚರ್ಚಲ್ಲೆಲ್ಲ ಹಾಕ್ತಾರೆ ನೋಡ್ರಿ ಆ ದೇವ್ರ ಬುಡದಲ್ಲಿ, ಅದು ಅಲಂಕಾರಕ್ಕೆ ಅಲಂಕಾರ. ಈಗ ಆರ್ಟಿಫಿಷಿಯಲ್ಗಿಂತ ನಮಗೆ ಸಹಿ ಹೂ ಮಾಡೋದಕ್ಕೆ ಇವತ್ತು ಈ ತರ ಮಾಡಿದ್ರೆ ಮುಂದೆ ನೆಕ್ಸ್ಟ್ ಈ ಟ್ರೈ ಮಾಡ್ಬೋದು ಅನ್ನೋ ಐಡಿಯಾಸ್ ಸಿಗ್ತದೆ. ಆರ್ಟಿಫಿಷಿಯಲ್ ಆದ್ರೆ ಹಂಗಲ್ಲ, ಒಂದು ಕಟ್ಔಟ್ ಹಾಕಿರ್ತೀವಿ ನಾವು, ಅದಷ್ಟೇನೆ. ಖರ್ಚಿನಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಬರ್ತದೆ ಆರ್ಟಿಫಿಷಿಯಲ್ಗೂ ನ್ಯಾಚುರಲ್? ಒಂದು ಖರ್ಚಲ್ಲಿ ನ್ಯಾಚುರಲ್ ಹೂವಿಗೆ ಜಾಸ್ತಿ ಖರ್ಚು ಬರ್ತದೆ ಅಂದ್ರೆ ಒನ್ ಟೈಮ್ ಬಳಕೆ ಆಗ್ತದೆ, ಇದಾದ್ರೆ ಹಂಗಲ್ಲ. ಒನ್ ಟೈಮ್ ಪೇಮೆಂಟ್, ಒಂದು ಮೂರು ವರ್ಷ ಇಡಬಹುದು ನಾವು ಆ ಹೂವನ್ನ ಅಂದ್ರೆ ಆರ್ಟಿಫಿಷಿಯಲ್ ತಂದ್ರೆ, ಅದನ್ನ ಚೆನ್ನಾಗಿ ಬಳಕೆ ಮಾಡಿದ್ರೆ ಒಂದು ಮೂರು ವರ್ಷ ಪ್ರೋಗ್ರಾಮ್ ಗಳನ್ನ ಮುಗಿಸುವ ಹಾಗೆ ಇಡಬಹುದು, ಅದು ಒನ್ ಟೈಮ್ ಪೇಮೆಂಟ್ ಆಗ್ಬಹುದು. ಇದಾದ್ರೆ ಹಂಗಲ್ಲ, ಇದಕ್ಕೆ ಇವತ್ತು ನಾವು ನಾಳೆ ಬೇಕಂದ್ರೆ ಇವತ್ತು ಹಾಕ್ಬೇಕು, ಅದು ಹಾಕಿದ ದುಡ್ಡು ಇನ್ವೆಸ್ಟ್ ಮತ್ತೆ ಮುಗೀತು, ಮತ್ತೆ ರಿಪೀಟ್ ಬಳಕೆಗೆ ಬರಲ್ಲ ಅದು ಹಂಗೆ. ಈ ಹೂವಿನ ಒಂದು ಹಾರ ಮಾಡೋದ್ರ ಜೊತೆಗೆ ನೀವು ಸ್ಟೇಜ್ ಡೆಕೋರೇಷನ್ ಅಥವಾ ಅಲಂಕಾರ ಮಾಡೋದನ್ನು ಕೂಡ ಮಾಡ್ತೀರಾ? ಹಾ, ಬರ್ತ್ಡೇ ಡೆಕೋರೇಷನ್ ಮಾಡೋದ್ ಮಾಡ್ತೀವಿ, ಮತ್ತೆ ಮದುವೆ ಅಲಂಕಾರ ಎಲ್ಲ ಸಣ್ಣ ಸಣ್ಣದ ಇದ್ರೆ ಮಾಡ್ತೀವಿ. ರಾಶಿ ದೊಡ್ಡದಾದ್ರೆ ಇಲ್ಲಿ ಶಾಪ್ ಬಂದ್ ಮಾಡಿ ಹೋಗಕ್ಕಾಗಲ್ಲ, ಮತ್ ನಾವಿರೋರು ಇವ್ರೇನೆ ಅಲ್ಲ. ಈಗ ಇವ್ರಿ ನಮ್ಮನೆಯವರಿಗೆ ಫ್ಲವರ್ಸ್ ತಂದು ಕೊಡೋದು, ಎಲ್ಲಾದ್ರ ಆರ್ಡರ್ ಇದ್ರೆ ಕೊಡಕ್ ಹೋಗೋದು, ಅದಕ್ಕೆ ಸರಿಯಾಗ್ಬಿಡತ್ತೆ, ಒಬ್ರು ಅಂಗಡಿಲಿ ಬೇಕೇ ಬೇಕು. ಹಾಗಾಗಿ ಮದುವೆ ಮಂಟಪ ಒಂದು ಡೆಕೋರೇಷನ್ ಮಾಡ್ಬೇಕ್ರಿ, ಎಷ್ಟು ಗಂಟೆಯ ಒಂದು ಕೆಲಸ ಇರ್ತದೆ? ಒಂದ್ ಆರಿಂದ ಎಂಟು ಗಂಟೆ ಬೇಕು ಸರ್ ಒಂದು ಮದುವೆ ಡೆಕೋರೇಷನ್ ಹೋದ್ರೆ. ಖಾಲಿ ಮಂಟಪ ಅಷ್ಟೇ ಡೆಕೋರೇಷನ್ ಮಾಡಕ್ಕೆ, ಹೊರಗಡೆ ಅಲ್ಲ, ಮತ್ತೆ ಆರಿಂದ ಎಂಟು ತಾಸು ಬೇಕಾಗ್ತದೆ. ನಿಮ್ಮದೇ ಆದಂತ ಒಂದು ಹೊಸತನ ಏನಾದ್ರು ಮಾಡಿದ್ದೀಯಾ? ಮಾಡಿದಂದ್ರೆ ನಾನಿದೀಗ ಫ್ಲವರ್ಗಳನ್ನ ಹೂಗಳನ್ನ ಇಲ್ಲಿ ಯಾರು ಮಾಡಲ್ಲ, ದಪ್ಪ ದಪ್ಪ ಹಾರಗಳನ್ನೆಲ್ಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಚೆಂಡು ಹೂವಿನ ಹಾರಗಳ ಸ್ಟೇಜ್ ಡೆಕೋರೇಷನ್ ಮಾಡ್ತೀವಿ, ನಮ್ದೇ ಆಗಿದ್ದು. ಅಂದ್ರೆ ಈಗ ನಾವು ಈಗ ಮಾಡ್ತಾ ಇರೋದು ಯಾವ್ದೇ ದೇವರ ಅಲಂಕಾರ ಆದ್ರೂ ಯಾರೋ ಮಾಡಿದನ್ನ ನೋಡಿ ಮಾಡಲ್ಲ, ನಮ್ದೇ ಒಂದ್ ಕ್ರಿಯೇಟಿವ್ ಇರ್ತದೆ. ಈಗ ಚೆಂಡು ಹೂ ತರಿಸಿದ್ರೆ ಚೆಂಡು ಹೂ ಮಧ್ಯದಲ್ಲಿ ಯಾವ ಕಲರ್ ಸೇವಂತಿಗೆ ಹಾಕ್ಬೇಕು ಅದನ್ನ ನಾವು ನಮ್ಮ ಮನೆಯವರು ಕೂತು ಡಿಸ್ಕಷನ್ ಮಾಡಿ ಯಾವ್ದು ಚೀಪ್ ಆಗ್ತದೆ. ಈಗ ಜನರಿಗೆ ತುಂಬಾ ಕಾಸ್ಟ್ಲಿ ಇರೋ ಹೂ ಅಂತಂದ್ರೆ ಕಲರ್ ಕಲರ್ ಹೂ ಎಲ್ಲ ಬರುತ್ತೆ, ಈಗ ಅದು 140 ಮಾರಿಗೆ ಇರುತ್ತೆ, ಅವಾಗ ಅವ್ರಿಗೆ ಹೆವಿ ಆಗತ್ತೆ. ಈಗ ಚೆಂಡು ಹೂವ ಚೀಪ್ ಆಗತ್ತೆ, ಸೇವಂತಿಗೆ ಹೂವ ಬೋಳ ಹೂವುಗಳು ಸಿಗತ್ತೆ, ಈಗ ಹುಬ್ಳಿ ಸೈಡ್ ಎಲ್ಲ ಸಿಗತ್ತೆ, ನಮ್ದು ಈ ಮೈಸೂರು ಮಾರ್ಕೆಟ್ ಅಲ್ಲಿ ಬರಲ್ಲ, ಅದೆಲ್ಲ ತೊಟ್ಟೆ ಬರುತ್ತೆ. ಆ ಬೋಳ ಹೂಗಳನ್ನು ತರಿಸಿ ಅದನ್ನ ನಾವು ಪೋಣಿಸ್ಬಿಟ್ಟು ಚೆಂಡು ಹೂವಕ್ಕೆ ಮ್ಯಾಚ್ ಆಗುವಂಗ್ ಮಾಡ್ತೀವಿ. ಇಲ್ಲಿಯ ಜನರಿಗೆ ಏನ್ ಅವೈಲೇಬಲ್ ಆಗ್ಬೇಕಪ್ಪ ರೇಟು, ಆ ರೇಟ್ ಅನ್ನು ನೋಡ್ಬಿಟ್ಟು ತರಿಸ್ಕೊಂಡು ಮಾಡೋದು. ನಾಗರತ್ನ ಅವರು ಹೇಳಿ, ಟೈಲರಿಂಗ್ ನೀವು 30 ವರ್ಷದಿಂದ ಮಾಡ್ಕೊಂಡು ಬಂದಂತವರು, ಈ ಒಂದು ಹೊಲಿಗೆ ಮೆಷಿನ್ ನಲ್ಲಿ ಏನಾದ್ರು ಸುಧಾರಣೆ ಬೇಕು ಅಂತ ಅನಿಸ್ತಾ ಇದೆಯೋ, ಅಥವಾ ಸಾಂಪ್ರದಾಯಿಕವಾಗಿ ನೀವು 30 ವರ್ಷದಿಂದ ಒಂದೇ ಮೆಷಿನ್ ಉಪಯೋಗಿಸ್ತಾ ಇದ್ರೆ? ಇಲ್ಲ, ಹೊಲಿಗೆ ಮಿಷಿನ್ ಅಲ್ಲಿ ಸುಧಾರಣೆ ಬೇಕನ್ನಿಸ್ತಿದೆ. ಈಗ ಬೇರೆ ಬೇರೆ ತರ ಮಿಷಿನ್ ಎಲ್ಲ ಬಂದಿದೆ, ಆ ತರ ಫ್ಯಾಷನ್ ಡಿಸೈನಿಂಗ್ ಮಿಷಿನ್ ಎಲ್ಲ ಬಂದಿದೆ, ಆ ತರ ತಗೋಬೇಕು ಅನಿಸ್ತಾ ಇದೆ. ಈಗ ಮೂಲಭೂತವಾಗಿ ಎಷ್ಟು ತೊಡಗಿಸಿಕೊಂಡಿದ್ರಿ, ಅಥವಾ ಅದರಲ್ಲಿ ಏನಾದ್ರೂ ನೀವು ತರಬೇತಿಯನ್ನ ಪಡ್ಕೊಂಡು ಅಥವಾ ಒಂದು ಸಾಲ ಪಡ್ಕೊಂಡು ಸ್ವ ಉದ್ಯೋಗವನ್ನು ಕೈಗೊಂಡವರ ಹೇಗೆ? ಸಾಲ ಪಡ್ಕೊಂಡಿಲ್ಲ, ನಾವು ಸ್ವಂತಾಗೆ ದುಡ್ಡು. 30 ವರ್ಷದ ಹಿಂದೆ ತಗೊಂಡ ಮಿಷಿನ್ ಈಗಲೂ ಇದೆ? ಅದೇ ಇದೆ, ಅದೇ ಇದೆ. ಅದ್ರ ನಂತರ ಒಂದು ತಗೊಂಡಿದ್ದೇನೆ, ಅದಿದೆ. ಅದು 30 ವರ್ಷ ಮೊದಲು ತಗೊಂಡಿದ್ದು ಇದೆ, ಇವಾಗ ನೆಕ್ಸ್ಟ್ ತಗೊಂಡಿದ್ದು ಇದೆ. ಈಗ ಇದರ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಈಗ ಹೊಲಿಗೆ ಮಿಷಿನ್ ಅನ್ನು ನೀವು ಇಟ್ಕೊಂಡಿದ್ರಿ, ಪ್ರತಿ ದಿವಸ ಏನ್ ಮಾಡಬೇಕು, ಅಥವಾ ತಿಂಗಳಿಗೆ ಒಂದ್ಸರಿಯೋ 2 ತಿಂಗಳಿಗೆ ಒಂದ್ಸರಿಯೋ ಅದರ ನಿರ್ವಹಣೆ ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಪ್ರತಿದಿನ ಆಯಿಲ್ ಹಾಕ್ಬೇಕು, ಆಮೇಲೆ ಅದನ್ನ ಯೂಸ್ ಮಾಡ್ತಿರ್ಬೇಕು, ಕೆಲಸ ಮಾಡ್ತಿರ್ಬೇಕು. ಯಾವ್ದೇ ಒಂದ್ ಮಿಷಿನ್ ಆದ್ರೂ ತಂದ್ ಹಾಗೆ ಇಟ್ರೆ ಅದು ಹಾಳಾಗೋಗುತ್ತೆ. ಹಾಗಾಗಿ ನಾವು ದಿನಾ ಯೂಸ್ ಮಾಡ್ತೀವಲ್ಲ, ಅದನ್ನ ದಿನಾ ಸಂಜೆ ಆಯಿಲ್ ಹಾಕ್ಬೇಕು ಅದಕ್ಕೆ. ಹಂಗಿದ್ದಾಗ ಅದೇನಾಗಲ್ಲ, ಚೆನ್ನಾಗಿರ್ತದೆ. ಆದ್ರೆ ಒಂದೊಂದ್ ಟೈಮ್ ಕೆಟ್ಟರೂ ಕೂಡ ಮಿಷಿನ್ ರಿಪೇರಿ ಮಾಡೋರ್ನ ಕರೆಸಿ ಆಮೇಲೆ ರೆಡಿ ಮಾಡ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಟೈಲರಿಂಗ್ ಬಗ್ಗೆ ನಿಮ್ಮ ಒಂದು ಅನುಭವವನ್ನು ಹೇಳಿದ್ರಿ, ಜೊತೆಗೆ ಹೊಸದಾಗಿ ಟೈಲರಿಂಗ್ ಆರಂಭ ಮಾಡುವವರಿಗೆ ನಿಮ್ಮ ಒಂದು ಸಲಹೆ ಏನು? ಹೊಸದಾಗಿ ಮಾಡುವವರಿಗೆ ನೀವು ಮಾಡ್ರಿ, ನಾವು ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ಬಹಳ ಜನರಿಗೆ ಹೇಳ್ತೀನಿ ನಾನು. ಈಗ ನಿಮ್ಮಲ್ಲಿ ಕಲ್ತವರು ಹೊಸಬರು ಯಾರಾದರೂ ಟೈಲರಿಂಗ್ ಕಲ್ತವರು? ಬಹಳ ಜನ ಇದ್ದಾರೆ, ಕಲ್ತವರು ಇದ್ದಾರೆ, ಸುಮಾರು ಜನ ಇದ್ದಾರೆ, ಅವ್ರು ಹೊಲಿಗೆ ಮಾಡ್ತಿದ್ದಾರೆ. ಆಮೇಲೆ ಇದರಲ್ಲಿ ಜಿಗ್ಜಾಗ್ ಮಾಡುವಂತದ್ದು ಅಥವಾ ಏನಾದ್ರೂ ಸುಧಾರಣೆ ಮಾಡಿದೀರಾ? ಅಂದ್ರೆ ಪಿಕೋ ಮಿಷನ್ ಅನ್ನೇ ಬೇರೆ ತಗೊಂಡಿದ್ದೆ, ಅದು ಹೊಲಿಗೆ ಹೊಲಿಯೋದೇ ಬೇರೆ ಮಿಷನ್, ಎರಡೇ ಇರೋದು ನಮ್ಮ ಹತ್ರ, ಮತ್ತೆ ಇಲ್ಲ. ದಿವಸಕ್ಕೆ ಎಷ್ಟು ಬ್ಲೌಸ್ ಹೊಲಿಸ್ತೀರಿ ಅಥವಾ ಎಷ್ಟು ಡ್ರೆಸ್ ಹೊಲಿಬಹುದು? ದಿನಕ್ಕೆ ಹೊಲಿದ್ರೆ ಒಂದು ಮೂರ್ನಾಲ್ಕು ಹೊಲಿಬಹುದು, ಬ್ಲೌಸ್ ನಾಲ್ಕೈದು ಹೊಲಿಬಹುದು. ಆದ್ರೆ ಇವಾಗ ಆಗುದಿಲ್ಲ ಹೊಲಿಲಿಕ್ಕೆ, ಒಂದೆರಡು ಮೂರು ಹಿಂಗೆ ಹೊಲಿಬಹುದು. ಅಂದ್ರೆ ಸೀಸನ್ ಇದ್ರೆ, ಮದ್ವೆಗಿದ್ವೆ ಇದ್ರೆ ಕೊಡ್ಲೇಬೇಕಾಗ್ತದೆ, ಅವಾಗ ಹೊಲಿಲೇಬೇಕು. ಈಗ ಸೀಸನ್ ಅಂದ್ರೆ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಯಾವಾಗ್ಲೂ ನಮ್ದು ಒಂಥರ ಯಾವಾಗ್ಲೂ ಸೀಸನ್ನೇ, ನಾವು ಫ್ರೀ ಇರುವುದೇ ಇಲ್ಲ. ಅಂತ ನಿಮ್ಮ ಅನುಭವನ ಹಂಚ್ಕೊಳ್ಳೋದಕ್ಕಾದ್ರೂ ನೀವು ಪುರ್ಸತ್ ಮಾಡಿದ್ರಿ? ಅನುಭವ ಹಂಚ್ಕೊಳ್ಳೋಕೆ ಪುರ್ಸತ್ ಮಾಡಿ ಬಂದಿದ್ದೀವಿ. ರೂಪ ಅವರೇ ಹೇಳಿಗ, ಸ್ವಉದ್ಯೋಗವಾಗಿ ಇದನ್ನ ಎಷ್ಟರ ಮಟ್ಟಿಗೆ ನೆಚ್ಕೋಬಹುದು? ಹೊಸಬರಿಗೆ ನಿಮ್ಮ ಒಂದು ಸಲಹೆ ಏನು? ಹೊಸಬರಿಗೆ ಸಲಹೆ ಅಂದ್ರೆ, ಈಗ ನಾವು ಬೇರೆಯವ್ರ ಕೆಳಗೆ ಕೆಲಸ ಮಾಡ್ತೀವಿ, ನೂರಕ್ಕ ಐದ್ನೂರಕ್ಕ ಅಂತೇಳಿ. ನಾನು ಬಿಸ್ನೆಸ್ ಅಂದ್ರೆ ಏನ್ ಹೇಳಕ್ ಇಂಟ್ರೆಸ್ಟ್ ಪಡ್ತೀನಿ ಅಂದ್ರೆ, ಎಲ್ಲಾ ಟೈಮು ಒಂದೇ ತರ ಇರಲ್ಲ. ಈಗ ಹೂವಿನ ಅಂಗಡಿಗಳಂದ್ರೆ ಏರುಪೇರುಗಳು ಜಾಸ್ತಿ ಇರ್ತವೆ, ಲಾಭಕ್ಕೂ ನಾವೇ ಹೊಣೆ ಆಗ್ತೀವಿ, ನಷ್ಟಕ್ಕೂ ನಾವೇ ಹೊಣೆ ಆಗ್ತೀವಿ. ಆದ್ರೆ ಏನು ಕೇಳಿದ್ರೆ ಅದನ್ನ ಮಾಡಿದಾಗ ಖುಷಿ ಇರುತ್ತೆ ನಮಗೆ, ನಮಗೆ ಇಂಟ್ರೆಸ್ಟ್ ಬೇಕು. ಈಗ ನಾವೇನಾಗತ್ತೆ ಕೇಳಿದ್ರೆ, ಒಂದೊಂದ್ ದಿನ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಹೂ ಕಟ್ತೀವಿ ನಾವು ಇಬ್ರು ಕೂತ್ಕೊಂಡೆ. ಹಾರಗಳು ಆರ್ಡರ್ ಇದ್ದಾಗ, ಆರ್ಡರ್ ಇಲ್ಲ ಅಂದ್ರೆ 9-10 ಗಂಟೆಗೆ ಕ್ಲೋಸ್ ಮಾಡಿ ಹೋಗ್ತೀವಿ. ಹೀಗಿರತ್ತೆ. ನಾವಂದ್ರೆ ಸ್ವಉದ್ಯೋಗವನ್ನು ಮಾಡೋದ್ರಿಂದ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬಹುದು. ಒಂದ್ 10 ರೂಪಾಯಿ ಬೇಕು ಅಂದ್ರೆ ಯಾರನ್ನು ಕೇಳಿದ್ರೆ ಈಗ ಯಾರು ಕೊಡಲ್ಲ. ಬಟ್ ನಮ್ದು ಒಂದು ಬಿಸ್ನೆಸ್ ಇದೆ ಅಂದ್ರೆ ಅದನ್ನ ನಂಬಿ ನಾವು ಮುಂದೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಕೋಬಹುದು. ಈಗ ಮಕ್ಕಳ ಎಜುಕೇಶನ್ ಇರ್ಬಹುದು, ಎಲ್ಲದಕ್ಕೂ ಬಂತು. ನಾವು ನಮ್ದೇ ಆದ ಒಂದು ಏನೋ ಒಂದು ಹೊಸ ಪ್ಲಾನ್ಗಳನ್ನ ವರ್ಷಕ್ಕೂ ಹೆಚ್ಚಿಗೆ ಮಾಡ್ಕತ್ ಹೋಗ್ಬಹುದು. ನಾವು ಹೊಸದಾಗಿ ನಮ್ಮನ್ನ ತೊಡಗಿಸ್ಕೊಂಡಾಗ ನೋಡಿದಂತ ಜನಗಳು, ಇಲ್ಲೇನೋ ಹೊಸದೊಂದು ಕ್ರಿಯೇಟಿವಿಟಿ ಮಾಡ್ತಿದ್ದಾರೆ ಇವರು ಅಂತೇಳಿ ಜನನು ಆಕರ್ಷಣೆ ಆಗುವಂಗ್ ಬಿಸ್ನೆಸ್ ಮಾಡ್ಬೇಕು. ಈಗ ಖಾಲಿ ನಾವು ಅವ್ರು ಕಟ್ಟಿಕೊಡ್ತಾರೆ ಹೂವನ್ನ ತಂದು ಇಲ್ಲಿ ಮಾರಿದ್ರೆ ಜನ ಬರಲ್ಲ. ನಮ್ಮಲ್ಲೂ ಒಂದು ಹೊಸ ಕ್ರಿಯೇಟಿವ್ ನೋಡಿ, ಈ ತರ ಹಾರಗಳನ್ನ ಮಾಡ್ಬೇಕು ಈ ತರ. ಈಗ ಅವ್ರು ಬಂದು ಕೇಳಿದಾಗ ನಾವು ಎಲ್ಲರಿಗೂ ಹೇಳ್ತೀವಿ ಕಸ್ಟಮರಿಗೆ, ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಆಗ್ಬೇಕು ದೊಡ್ಡ ಹಾರ. ಈಗ ಬರ್ತಾರೆ 1,000 ನನಗೆ ಹಾರ ಮಾಡ್ಕೊಡ್ಬೇಕು ದೊಡ್ಡದು 6 ಫುಟ್ 8 ಫುಟ್ ಅಂದಾಗ ಅವ್ರಿಗೆ ನಾವು ಗುಲಾಬಿಗಳದ್ದು ಸೇವಂತಿಗೆದ್ ಮಾಡಿಸಿದ್ರೆ ಜಾಸ್ತಿ ಆಗ್ಬಿಡತ್ತೆ. ಅವಾಗ ಅವ್ರಿಗೆ ಏನ್ ಹೇಳ್ತೀವಿ, ನಾವು ಚೆಂಡು ಹೂದ್ ಮಾಡಿಸ್ರಿ, ನಿಮಗೂ ಚೀಪ್ ಆಗತ್ತೆ ನಮಗೂ ಹೀಗಾಗತ್ತೆ ಅಂತೇಳಿ. ಹಾಗಾಗಿ ನಾನು ಹೇಳುದೇನು ಕೇಳಿದ್ರೆ, ನಾವು ಅವರಿಗೆ ಹೂ ಅಂದ್ರೆ ಅಯ್ಯೋ ತುಂಬಾ ಬೆಲೆ ಏನೋ ಆಗ್ಬಿಟ್ಟಿದೆ ಅಂತೇಳಿ ಜನರ ಕಲ್ಪನೆ ಬರೋದಕ್ಕಿಂತ, ನಿಮ್ ಕೈ ಬೆಲೆಗೆ ಎಟಕ್ತದ ಇಷ್ಟಕ್ಕೆ ಹೀಗೆ ಹೇಳಿ ಅವರಿಗೂ ಒಂದು ಮನವರಿಕೆ ಮಾಡಿ ನಾವು ಮಾಡಿಕೊಟ್ಟಾಗ ನಮಗೂ ಒಂದು ಪ್ಲಸ್ ಪಾಯಿಂಟು, ನಮ್ಮ ಬಿಸ್ನೆಸ್ ಸಿಗುವ ಅವ್ರಿಗೆ ಕೊಂಡ್ಕೊಳ್ಳೋರಿಗೂ ಒಂದು ಇದಾಗ್ತದೆ. ಆ ಲೆಕ್ಕದ ಆ ನಿಟ್ಟಲ್ಲಿ ನಾವು ಮಾಡಿದಾಗ ಜನರಿಗೂ ಹೆಲ್ಪ್ ಆಗ್ತದೆ ಅನ್ನೋದು ನನ್ನ ಒಂದು ಆಸೆ. ಬಹಳ ಸಂತೋಷ ನಾಗರತ್ನ ಮಹಾದೇವ್ ಬಿಲ್ಲವ ಅವರೇ ಹಾಗೂ ರೂಪಾ ಚಂದ್ರಶೇಖರ್ ನಾಯ್ಕ ಅವರೇ, ಇಬ್ರು ಕೂಡ ಸ್ವಉದ್ಯೋಗವನ್ನ ಮಾಡ್ತಾ ಇದ್ರಿ, ಜೊತೆಗೆ ಈ ಸ್ವಉದ್ಯೋಗವೊಂದು ಕೂಡ ಖುಷಿಯನ್ನ ಕೊಡುವಂತಹದ್ದು. ಯಾರದೋ ಅಂಡರ್ ನಲ್ಲಿ ಕೆಲಸ ಮಾಡುವುದರ ಬದಲಿಗೆ ಸ್ವಉದ್ಯೋಗವನ್ನ ಮಾಡಿಕೊಂಡು ನಿಮ್ಮ ಬಿಡುವಿನ ಸಮಯವನ್ನು ಕೂಡ ಇದರಲ್ಲಿ ಸದುಪಯೋಗ ಪಡಿಸಬಹುದು, ಸ್ವಾವಲಂಬಿಯಾಗಿ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಬಹುದು ಅನ್ನುವಂತ ಒಂದು ಧೈರ್ಯದ ಮಾತನ್ನ ಹೇಳಿದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇಂದಿನ ಮಹಿಳಾ ವಾಣಿಯಲ್ಲಿ ಯಲ್ಲಾಪುರ ತಾಲೂಕು ಉಮ್ಮಚಗಿಯ ನಾಗರತ್ನ ಮಹಾದೇವ್ ಬಿಲ್ಲಾ ಇವರ ಟೈಲರಿಂಗ್ ಅನುಭವ, ಜೊತೆಗೆ ಹೂವಿನ ಹಾರ ತಯಾರಿಕೆ ಮತ್ತು ವೇದಿಕೆ ಅಲಂಕಾರದ ಅನುಭವವನ್ನು ಹಂಚಿಕೊಂಡವರು ರೂಪಾ ಚಂದ್ರಶೇಖರ್ ನಾಯ್ಕ. ಸಂದರ್ಶಕರು ಟಿಎಸ್ ಪ್ರಸಾದ್. ಮಹಿಳಾವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಈಗ ವಾಣಿಜ್ಯ ಪ್ರಕಟಣೆಗಳು.

ರಸ ಬಳಿ ಕಬ್ಬೆಂದು ತಿನ್ನಲು ನಾ ಬೋದೆ, ರಸ ಬಳಿ ಕಬ್ಬೆಂದು ತಿನ್ನಲು ನಾ ಬೋದೆ, ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ, ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ, ರಸ ಬಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ, ರಸ ಬಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ, ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ, ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ, ತಂದೆ ಶ್ರೀ ಪುರಂದರ